ಟ್ರಾಶ್ ಸುಡ್ತಾರ. ಹಂಗ ಎಷ್ಟೋ ಅಥವಾ ಭೂಮಿ ಸುತ್ತ ಬದುವಿನ ಸುತ್ತ ಸಾಕಷ್ಟು ಉರಿ ಹಚ್ತಾರ ಸಮರದೊಳಗ. ಈ ಸುಡುದ್ರಿಂದನೂ ಸಹಿತ ಸಾಕಷ್ಟು ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಹೋಗಿ ಇದು ಒಂದು ರೀತಿಯೊಳಗ ಆಗ್ತದೆ. ಅದಕ್ಕೆ ಏನೂ ಸುಡಬೇಡ್ರಿ, ಸುಡುದ್ರಿಂದ ಏನೂ ಲಾಭ ಇಲ್ಲ. ಯಾಕಂದ್ರೆ ಸೃಷ್ಟಿಯೊಳಗೆ ಏನೇನು ತಯಾರಾಗತ್ತಲ್ಲ ಅದೆಲ್ಲ ರೀಸೈಕಲ್ ಆಗುವಂಥದ್ದೇ. ಪ್ಲಾಸ್ಟಿಕ್ ಒಂದು ಬಿಟ್ಟು ಹೆಚ್ಚು ಕಡಿಮೆ ಈಗ ಅದಕ್ಕೂ ಸ್ವಲ್ಪ ಇದೆ, ಬಟ್ ಅದು ಒಂದು ಬಿಟ್ಟರೆ ಅದೆಲ್ಲ ರೀಸೈಕಲ್ ಆಗುತ್ತೆ. ಅದನ್ನು ಸರಿಯಾಗಿ ಕೂಡಿ ಹಾಕಿ ಅದನ್ನು ಗೊಬ್ಬರ ಮಾಡಿಕೊಂಡು ಹೊಳ್ಳಿ ಹಾಕ್ಕೊಳ್ಳುವಂಥದ್ದನ್ನು ಮಾಡಬೇಕು ಹೊರತಾಗಿ ಸುಡುದನ್ನು ಮಾಡಬಾರ್ದು. ಇಂಥ ಒಂದು ಎರಡು ಮೂರು ಕೆಲಸಗಳನ್ನು ನಾವು ಯಾರ ಸಹ ಇಲ್ಲಾರ್ದ ಮಾಡಿದ್ದಾದರೆ ಈ ಹಸಿರುಮನೆ ಎಫೆಕ್ಟ್ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನು ಕಡಿಮೆ ಮಾಡಿ ಮೇಲಿನ ಮೇಲೆ ಏನು ಪೃಥ್ವಿ ಮೇಲೆ ಇಂಥ ಒಂದು ಕಾಯುವಿಕೆ ಪ್ರಮಾಣದಲ್ಲಿ ಏರುಪೇರು ಆಗ್ತದೆ ಅದನ್ನು ತಡೆದ್ರೆ ಈ ರೀತಿಯ ಅನಾವೃಷ್ಟಿ ಅತಿವೃಷ್ಟಿಯನ್ನು ಕಡಿಮೆ ಮಾಡಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ನೋಡ್ರಿ. ಒಳ್ಳೆಯದು ಡಾಕ್ಟರ್ ಐ ಎಸ್ ಕಟಗೇರಿ ಅವರೇ, ತಾವು ಇಲ್ಲಿವರೆಗೆ ಮಳೆ ಅನಿಶ್ಚಿತತೆ ಕುರಿತು ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಳೆ ಆಗುವ ಬಗ್ಗೆ ಹಾಗೂ ಅನಿಶ್ಚಿತತೆ ಕುರಿತು ಡಾಕ್ಟರ್ ಐ ಎಸ್ ಕಟಗೇರಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ರಾಮೇಶ್ವರ ಶಿರಬಡಗಿ. ಈಗ ಕೇಳಿ ಕುರ್ತಕೋಟೆಯ ವಿರೂಪಾಕ್ಷಪ್ಪ, ಬಸಪ್ಪ ಗೋರನವರ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳು. Okay. ಕೊಲು ಕೋಲು ಕೋಲೆ ಕೋಲು ಕೊಲನ್ನ ಕೊಲೇ